ಹೇಗೆ ಕೃಷಿ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ಕಾರ ರಮೇಶ್. ನಮಸ್ಕಾರ. ಎಷ್ಟು ಭೂಮಿ ಇದೆ ನಿಮ್ಗೆ? ನಮ್ದು 1 ಎಕರೆ ಇದ್ರಿ ಸರ್. 1.5 ಎಕರೆ ಒಳಗಡೆ ನಾವೀಗ ಭತ್ತ ಬಿತ್ತಿದ್ವಿ ಸರ್. ಈಗ ಅದನ್ನ ತೆಗೆದು ಕೋದು ಕಟಾವು ಮಾಡಿ ಗೂಡು ಮಾಡಿ ಈಗ ಅದ್ರೊಳಗಡೆ ಗೊಂಜಾಳ ಮತ್ತೆ ಹೆಸರುಕಾಳು ಮತ್ತೆ ಮಟ್ಕಿ ಅಂತವಿಂತ ಹಾಕಿಸ್ 3 ನಮೂನಿ ಕಾಳು ಇದ್ ಮಾಡಿವ್ರಿ ಸರ್. ಮತ್ತ ಅಲ್ಲಿಂದ 1.5 ಎಕರೆ ಒಳಗಡೆ ಕಾಯಿಪಲ್ಯ ಮಾಡ್ತೀವ್ರಿ ಸರ್. ಕಾಯಿಪಲ್ಯ ಒಳಗಡೆ ಚೆಂಡು ಹೂವ, ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಮೆಣಸಿನ್ಕಾಯಿ ಗಿಡ, ಮತ್ತ ಅಲ್ಲಿಂದ ಹೀರೆಕಾಯಿ, ಹಾಗಲಕಾಯಿ ಇದನ್ನೆಲ್ಲ ಬೆಳಿತೀವ್ರಿ ಸರ್. ಈಗ ಮೆಕ್ಕೆಜೋಳದೊಳಗ 3 ತರದ ಕಾಳನ್ನ ಹಾಕಿವಿ ಅಂದ್ರೆ ಹೆಂಗ್ ಸಾಲ್ನಾಗ ಹಾಕೋದು ಅಥವಾ ಸಾಲಿನ ಮಧ್ಯ ಹಾಕೋದು ಅಂದ್ರೆ ಸರ್? ಈಗ ನಾವು 5 ಸಾಲು ಗೊಂಜಾಳ ಹಾಕಿವ್ರಿ ಸರ್. 5 ಸಾಲು 8 ಸಾಲು ನಡಕ್ಕೆ ಹಿಂಗ್ ಪಟ್ಟಿ ಸಾಲ ಮೇಲೆ ರಂಟಿ ಹಿಂದೆ ಇದು ಹಾಕಿವ್ರಿ ಸರ್, ಕಾಳು ಹಾಕಿವ್ರಿ ಸರ್. ಹೆಸರು ಕಾಳು ಅಲ್ಲಿಂತರ ಇದು ಮಡಿಕೆ ಕಾಳು ಅವನ್ನೆಲ್ಲ ಹಾಕಿದಿವ್ರಿ ಸರ್. ಅಂದ್ರೆ 1 ಸಾಲು ಹೆಸರು ಕಾಳು, 1 ಸಾಲು ಮಡಿಕೆ ಕಾಳು, ಇನ್ನೊಂದ್ಸಾಲು ತೊಗಡೆ ಕಾಳು ಹಿಂಗ? ಹೌದ್ರಿ ಸರ್. ಅಂದ್ರೆ ಪಟ್ಟಿ ಅಂದ್ರೆ ಈಗ 1.5 ಫೂಟ್ ಅದನ್ನ ಹಾಕ್ತಿವ್ರಿ ಸರ್, 1.5 ಫೂಟ್ ಇದನ್ನ ಹಾಕಿವ್ರಿ ಸರ್. ಆ ರೀತಿಯ ಹಾಕಿದ್ರಿ ಸರ್. ಆ ರೀತಿ ಹಾಕೋದ್ರಿಂದ ಏನ್ ಅನುಕೂಲ? ಆ ರೀತಿಯ ಹಾಕೋದಕ್ಕೆ ನಮಗೆ ಖಾಲಿ ಹೆಸರು ಕಾಳು ಹಾಕಿದ್ದಿರ್ತಲ್ರಿ ಸರ್, ಅಲ್ಲಿ ಸ್ವಲ್ಪ ಈದಾಗಿದ್ದಿರ್ತದೆ, ಜಮೀನ್ ಸ್ವಲ್ಪ ಈದಾಗಿತ್ತು, ಫಲವತ್ತೆ ಬರುತ್ತೆ, ಮತ್ತ ಅದೆಲ್ಲ ಇದಕ್ಕದು ಚಲೋ ಆಗುತ್ತೆ. ಗೊಂಜಾಳ ಗಿಂಜಾಳಗದು ನೀರು ಹಾಯಿಸೋ ಮುಂದದು ನಾವು ಸ್ಪ್ರಿಂಕ್ಲರ್ಲೆ ನೀರು ಹಿಡಿತೀವ್ರಿ ಸರ್. ಅದ್ರ ಒಳಗಡೆ ಸ್ವಲ್ಪ ನಮಗ್ ಇದಾಗುತ್ತೆ ಸರ್, ಅನುಕೂಲ ಆಗುತ್ತೆ. ನಿಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ? ನಮ್ ಬೆಳೆಗಳಿಗೂ ಅನುಕೂಲ ಆಗುತ್ತೆ. ಹೆಂಗ ಅಂದ್ರೆ ಅದ್ರದ್ದು ಈದ್ ಸಿಗುತ್ತೆ ನಮ್ಗೆ, ಡೈಆಕ್ಸೈಡ್ ಅಂತಾರಲ್ರಿ ಸರ್, ಆತರ ಸಿಗುತ್ತೆ. ಇದು 3 ಎಲೆ ಇದಿರುತ್ತೆ, ಹೆಸರು ಕಾಳು, ಮಟ್ಕೆ ಕಾಳು, ಅಲ್ಲಿಂತರ ಇದ ಬಾಕಿವೆಲ್ಲ 3 ಎಲೆ ಇದಿರುತ್ತೆ ಸರ್. ಆತರ ಇದ್ ಮಾಡಿ ನಾವು ಅದಕ್ಕೆಲ್ಲ ಆಮೇಲೆ ಅದ್ರದ್ದೆಲ್ಲ ತಪ್ಪಲ ಉದ್ರೋ ಮಟ್ಟ ಅಲ್ಲೇ ಬಿಟ್ಬಿಡ್ತೀವ್ರಿ ಸರ್. ಆಮೇಲೆ ನಂತರ ಅದನ್ನ ತಕೊಂಡಿದ್ದಾಗ ಅದೆಲ್ಲ ಕೊಳತ್ಕೇಸ್ ಗೊಬ್ಬರ ಆಗ್ಬಿಡ್ತೀರಿ ಸರ್. ಕಿತ್ಕೊಳ್ಳಲ್ಲ ಅದನ್ನ? ಹೆಸರು ಕಾಳು ಅಷ್ಟೇ ಕಿತ್ಕೋತೀವ್ರಿ ಸರ್. ಆಮೇಲೆ ಅದ್ರ ಮೇಲೆ ಇದ್ ಮಾಡಿ ಉಳುವೆ ಮಾಡಿಬಿಡ್ತೀವ್ರಿ. ಅದರಿಂದ ಎಷ್ಟು ಬರುತ್ತೆ ನಿಮ್ ಕಾಳು ಎಲ್ಲ? ಅದ್ರ ಒಳಗಡೆ ಇದೇ ವರ್ಷ ಹಾಕಿದೇವ್ರಿ ಸರ್ ನಾವು. ಈಗ ಮೊದಲದು ಅಂದ್ರೆ ಸ್ವಲ್ಪ ಹಿಂಗ ಪಟ್ಟಿ ಸಾಲ ಮೇಲೆ ಹಂಗೆ ಹೋಗಿತ್ತಿದ್ರಿ ಸರ್. ಈಗ ಸ್ವಲ್ಪ ನಮಗೆ ಇಲ್ಲಿ ಬಂದು ಹೋಗಿದಾವಂದ್ರೆ ಟ್ರೈನಿಂಗ್ ಒಳಗಡೆ ಸ್ವಲ್ಪ ಅದು ಎಲ್ಲಾ ತರ ಮಾಡ್ಬೇಕಂತ ಮಟ್ಟ ಅಂದ್ರೆ ನಮಗ್ ಸ್ವಲ್ಪ ಅನುಕೂಲ ಆಗ್ತಿದ್ರಿ ಸರ್. ಹೌದ್ರಿ ಸರ್. ಈ ಕಾಳನ್ನು ಉದುರಿಸ್ತಿರೋ ಅಥವಾ ಬಿತ್ತುವಾಗ ಕೂರ್ಗಿ ಒಳಗ ಹಾಕ್ಬಿಡ್ತಿರ? ಇಲ್ಲ ರೀ ಸರ್, ಎತ್ತುಗಳು ರಂಟಿ ಹುಡ್ತೀವ್ರಿ ಸರ್, ಹಿಂದಿಂತರ ಕಾಳು ಉದುರಿಸ್ತೀವ್ರಿ ಸರ್. ಉದುರಿಸ್ತೀವಿ? ಹೌದ್ರಿ ಸರ್. ಉದುರ್ಸಿ ಆ ನಂತರ ಬೆಳೆ ಸಾಲು ಅಂತಾರಲ್ಲ ಅದು ಮುಚ್ಚು ಬಿಡೋದು? ಹೌದ್ರಿ ಸರ್. ಹೌದು ಸರ್. ಅದು ಈ ವರ್ಷ ಮಾಡಿರಿ, ಆದ್ರೆ ಎಷ್ಟೆಷ್ಟು ಕಾಳು ಬಂದಿದೆ ಇನ್ನೂ ಗೊತ್ತಾಗಿಲ್ಲ. ಇಲ್ಲ ರೀ ಸರ್, ಈಗ ಮಾಡಿರ್ತೇವ್ರಿ ಸರ್. ಮೊದಲು ನಾವು ಇಲ್ಲ ಹಳೆ ಪದ್ಧತಿ ಒಳಗಡೆನೆ ಕಾಳು ಉಗ್ಗೋದು, ಇಲ್ಲ ಎತ್ತುಗಳೇ ಗಳೆ ಹೊಡೆಯೋದು, ಇಲ್ಲ ಅಂದ್ರೆ ಟ್ರ್ಯಾಕ್ಟರ್ಲೆ ಗಳೆ ಹೊಡೆಯೋದು, ಕೊಡ ಹೊಡೆದು ಬಿಡೋದ್ರಿ ಸರ್. ಆ ಟೈಪ್ ಆಕಿತ್ತು. ಆದ್ರೆ ಆವಾಗ ಏನಾಗಿತ್ತು ಸರ್, ನೆಲ ಎಲ್ಲ ಗಟ್ಟಿಯಾಗಿ ಬಂದ್ಬಿಡ್ತಿತ್ತು. ಈಗ ಹಂಗಿಲ್ರಿ ಸರ್, ಏನಾರು ನಮಗ್ ಸ್ವಲ್ಪ ನೆಲ ಗಟ್ಟಿ ಅನ್ನಿಸತ್ತಂದ್ರೆ ಸ್ವಲ್ಪ 1 ಸಾಲು ರಂಟಿ ಹೊಡೆದು ಬಿಟ್ರೆ ಎಲ್ಲ ಲೂಸ್ ಆಗ್ಬಿಡ್ತಿರಿ ಸರ್. ಅದ್ರ ಸಲುವಾಗಿ ಎಲ್ಲ ತರದ ಇದ್ ಮಾಡಿವ್ರಿ ಸರ್, ಬೆಳೆ ಚೆನ್ನಾಗ್ ಬರುತ್ತೆ ಅಂತ. ಹಂಗ ಹರಡ್ಕೊಂಡ್ಬಿಡುತ್ತ ಅದು? ಸ್ವಲ್ಪ ಗಿಡ ದೊಡ್ಡದಾಗತ್ರಿ ಸರ್, ಮತ್ತೆ ಅಲ್ಲಿಂದ ಕಾಳು ನಮಗ್ ಚಲೋ ಆಗುತ್ತೆ. ಆ ತರ ಇದ್ ಮಾಡಿವ್ರಿ ಸರ್ ನಾವು. ಒಂದ್ ಸ್ವಲ್ಪ ದೊಡ್ಡವಾದ್ಮೇಲೆ ನಿಮ್ಗೆ ಒಳ ಮಧ್ಯೆ ರೆಂಟಿ ಹೊಡಿಯೋದು ಕಷ್ಟ ಆಗುತ್ತ? ಈಗ 1-2 ಸತಿ ರೆಂಟಿ ಹೊಡಿತೀವ್ರಿ ಸರ್ ನಾವು, ಸಣ್ಣ ಇರ್ತಾವಾಗ ಹೊಡಿತೀವ್ರಿ. ಆಮೇಲೆ ಏನು ಮುಂದಕ್ಕೆ ಏನು ಹೊಡಿಯಂಗಿಲ್ರಿ ಸರ್. ಬೇಕಾಗಿಲ್ಲ? ಬೇಕಾಗಿಲ್ರಿ ಸರ್. ಅದು ಗೋವಿನಜೋಳ ಹೇಗ್ ಬೆಳೆಯುತ್ತೆ, ಇದೇನು ತೊಂದರೆ ಮಾಡುತ್ತೋ ಅಥವಾ? ಇಲ್ಲ ರೀ ಸರ್, ತೊಂದರೆ ಮಾಡಲ್ಲ. ಗೋವಿನಜೋಳ ಅಂದ್ರೆ ಅದಕ್ಕೆ 5 ಫೂಟ್ ಡಿಸ್ಟೆನ್ಸ್ ಇಟ್ಟಿವ್ರಿ ನಾವು ಸರ್. ಆ ಗೋವಿನಜೋಳದ 1-4 ಸಾಲ ಹಾಕಿದ್ರೆ ಇದೊಂದು 5 ಸಾಲ ಹಾಕಿದೀವ್ರಿ ಸರ್. ಅದ್ರೊಳಗಡೆ ಇದ್ ಮಾಡಿದಿವ್ರಿ ಸರ್ ನಾವು. ಹೌದು ಸರ್. ಈ ರೀತಿ ಬೇರೆ ರೈತರು ಮಾಡಿದ್ರೆ ಮಾಡ್ಯಾರ ಯಾರಾದ್ರು? ಇಲ್ಲಿ ಯಾರು ಮಾಡಿಲ್ರಿ ಸರ್, ಹಂಗ ಈಗ ನಾವು ಫಸ್ಟ್ ಮಾಡಿದ್ರಿ ಸರ್. ಹೇಳಿದ್ರ ಯಾರಾದ್ರೂ ಕೃಷಿ ಇಲಾಖೆಯವರು ಅಂತ? ಕೃಷಿ ಇಲಾಖೆಯವರು ಅಂದ್ರೆ ನಮಗ ಧಾರವಾಡ ಯೂನಿವರ್ಸಿಟಿ ಅವರು ಹೇಳಿದ್ರಿ ಸರ್. ಇಲ್ಲಿ ಟ್ರೈನಿಂಗ್ ಬಂದಾವಾಗ ಹೇಳಿದ್ರಿ ಅವರು, ಹಿಂಗ ಹಿಂಗ್ ಮಾಡ್ರಿ ನಿಮ್ಗೆ ಚಲೋ ಆಗುತ್ತೆ ಅಂತ ಹೇಳಿದ್ರು. ಅವಾಗಿಂತ ನಾವು ಈಗ ಚಾಲು ಮಾಡಿವ್ರಿ ಸರ್. ಮತ್ತೆ ಲಾಕ್ಡೌನ್ ಒಳಗಡೆ ನಾವು ಕಾಯಿಪಲ್ಯ ಮಾಡಿದ್ರಿ ಸರ್. ಅದನ್ನೆಲ್ಲ ಇಲ್ಲಿ ಹಳ್ಳಿಯಲ್ಲಿ 30-40 ರೂಪಾಯಿ ಇದ್ರೆ ಅಲ್ಲಿ ನಾವು 25 ರೂಪಾಯಿ 20 ರೂಪಾಯಿ ಅಷ್ಟರೊಳಗಡೆ ಮಾರಿ ಲಾಸ್ ಏನಾಗ್ಲಿಲ್ರಿ ಸರ್ ನಮಗೆ. ನಾವ್ ಇಲ್ಲಿ ಹಳ್ಳಿಯೊಳಗ್ ಬಂದ್ ಮಾರಾಟ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದ್ದಿರ್ಲಿಲ್ಲ. ಅದ್ರ ಸಲುವಾಗಿ ನಾವು ಊರೊಳಗಡೆ ಮಾರಾಟ ಮಾಡಿದ್ರಿ ಸರ್. ತಗೊಳ್ಳೋರು ಊರೊಳಗಡೆ ತಗೊಳ್ತಿದ್ರಿ ಸರ್. ಬೇರೆ ಯಾರು ರೈತರು ಬೇರೆ ಬೆಳೆಯಲ್ಲ ಅಲ್ಲಿ? ರೈತರು ಅಂದ್ರೆ 3 ಮಂದಿ ರೈತರು ಇದ್ರಿ ಸರ್ ನಾವು. ಅಂದ್ರೆ ಅವ್ರು ಒಂದ್ ಬೇರೆ, ನಮ್ದೊಂದ್ ಬೇರೆ ರೀ ಸರ್. ಅವ್ರದ್ದು ಒಂದೇ ಟೈಪ್ ಮಾಡಿಬಿಟ್ಟಿದ್ದಾರ್ರಿ ಸರ್ ಅವ್ರು. ನಾವು 1-4 ಟೈಪ್ ಮಾಡೇವ್ರಿ. 4 ಟೈಪ್ ಅಂದ್ರೆ ಡೈಲಿ ಒಂದೇ ಟ್ರೇ ತಗೊಂಡ್ ಹೋಗೋದು, ಅದನ್ನಷ್ಟೇ ಮಾರ್ಕೆಸ್ ಮತ್ತೆ ಮನೆಗೆ ಬರೋದ್ರಿ ಸರ್. ಮತ್ತೆ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಮತ್ತೊಂದು ಟ್ರೇ ಒಯ್ಯೋದ್ರಿ. ಹಂಗ್ ಮಾಡಿ ಮಾರಾಟ ಮಾಡ್ತೀವ್ರಿ ಸರ್. ಬೆಳಿಗ್ಗೆ 1 ಟೈಮ್, ಸಂಜೆ 1 ಟೈಮ್ ಹೋದ್ರಿ ಸರ್. ಬೆಳಿಗ್ಗೆ 1:00 ಗಂಟೆಗೆ ಹೋಗ್ತೀವ್ರಿ ಸರ್ ಹರ್ಕೊಂಡು. ಅವಾಗಷ್ಟು ಮಾರಾಟ ಮಾಡ್ತೀವಿ, 1 ಗಲ್ಲಿ ಪೂರ ಮಾರಾಟ ಮಾಡಿದ ಕೂಡಲೇ ಸಂಜೆ 1 ಗಲ್ಲಿಗೆ ಹೋಗ್ತೀವ್ರಿ ಮಾರಾಟ ಮಾಡ್ಲಿಕ್ಕೆ. ಡೈಲಿ ಒಂದೊಂದಿನ ಒಂದೊಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ಉಳ್ಕೊಂತ ಹೋಕ್ಕೇವ್ರಿ. ನೀವೇ ಮಾರಾಟ ಮಾಡೋದನ್ನು ಲಾಭ ಅನ್ಸುತ್ತಲ್ಲ? ಲಾಭ ಅನ್ಸುತ್ತೆ ರೀ ಸರ್. ಮತ್ತೆ ನಮಗೇನು ಈದಿಲ್ಲ, ಆದ್ರೆ ಇಲ್ಲಿ ಬಂದು 20 ರೂಪಾಯಿ ಕೊಟ್ಟು ಮತ್ತೆ ಇವರಿಗೆಲ್ಲ ಈದ ಇಲ್ಲಿ 40 ರೂಪಾಯಿ ತಗೋತಾರ್ರಿ ಸರ್. ಬೇರೆಯವ್ರು ಕೊಡ್ಬೇಕಂದ್ರೆ 50-60 ರೂಪಾಯಿ ಕೊಡ್ತಾರೆ ಸರ್. ನಮ್ಮ ಕೊಡ್ಸಿನ ತಗೋಬೇಕಂದ್ರೆ 20-25 ರೂಪಾಯಿ ಲಾಸ್ಟ್ ರೀ. ಅದ್ರ ಸಲುವಾಗಿ ನಾವೇನ್ ಮಾಡ್ತೀವ್ರಿ, ನಮ್ಮ ಮಂದಿನೇ ತಿಂತಾರೆ ಅಂತ ಗೆಸ್ಟ್ ನಾವು ಅಲ್ಲಿಂದಲ್ಲಿಯೇ ಕೊಟ್ಬಿಡ್ತೀವ್ರಿ ಸರ್. ನೀವು ಇಲ್ಲಿ ಬಂದು ವ್ಯಾಪಾರಸ್ಥರಂಗೆ ಕುಂತ್ಕೊಂಡು ಮಾರಾಟ ಮಾಡಿದ್ರೆ? ಇಲ್ಲ ರೀ ಸರ್, ಒಮ್ಮೆನೂ ಬಂದಿಲ್ಲ. ನಾವು 1/2 ಎಕರೆ ಒಳಗಡೆ ಎಲ್ಲಾ ತರದ್ ಮಾಡೇವ್ರಿ ಸರ್ ನಾವು, ಆದ್ರೆ ಇಲ್ಲಿ ಒಂದು ದಿನಾನು ಬಂದಿಲ್ಲ ರೀ ಸರ್. ನಾವು ಹಂಗೆ ಬಂದ್ರೆ ಒಳ್ಳೇದ, ಇಲ್ಲಿ ಬಂದ್ರೆ ಸ್ವಲ್ಪ ನಮಗೆ ಇದಾಗುತ್ತೆ ಸರ್. ಅಂದ್ರೆ ಹೊಲ್ದಾಗಿನ ಕೆಲಸ ನಮಗೆ ಆಗೋಂಗಿಲ್ರಿ. ಅಂದ್ರೆ 7-8 ದನಗಳು ಅದಾವ್ರಿ ನಮ್ಮ, ಅವನ್ನೆಲ್ಲ ಮಾಡಿ ಇವನ್ನ ಇಲ್ಲಿ ಹಗಲೆಲ್ಲ ಕುಂದಿರ್ಬೇಕಂದ್ರೆ ಆಗೋಲ್ರಿ ಸರ್ ನಮಗೆ. ಹಂಗಾಗಿ ಅಲ್ಲಿಂದಲ್ಲೇ ವ್ಯವಹಾರ ಮಾಡ್ತೀವ್ರಿ. ನಮಗಾಗಲಿಲ್ಲ ಅಂದ್ರೆ ನಮ್ಮ ತಾಯಿಯವ್ರು ಹೋಗ್ತಾರೆ ಊರೊಳಗಡೆ. ಹಿಂದ ಮುಂದೆ ಇದು ಮಾಡೋರು ಅದಾರೆ ಸರ್. ಈಗ ಲಾಕ್ಡೌನ್ ಒಳಗಡೆ ನಮ್ಮ ಅನ್ನವ್ರು ಮತ್ತು ನಮ್ಮ ಮೈನೆಯವ್ರು ಬಂದಾರ್ರಿ. ಅವರು ಈಗ ಇವತ್ತು ಹೊಲದಲ್ಲೇನೇ ಅದಾರ್ರಿ. ಇವತ್ತು ನಾವು ಈ ಕಡೆ ಬರೋ ಮಟ್ಟ ಅಂದ್ರೆ ಅವ್ರು ಇವತ್ತು ಹಗಲ್ಕಾಯಿ ಬೆಳೆ ಹಾಕ್ಬೇಕಂತ ಕೆಸ್ ಅವ್ರು ಎಲ್ಲ ರೆಡಿ ಮಾಡ್ಕೊಂಡದಾರ್ರಿ. ಈಗ ನಾಳೆಂತರ ಶಗಣಿ ಗೊಬ್ಬರ ಅದನ್ನು ಹಾಕಿಸ್ ಹಾಕೋದ್ರಿ ಸರ್. ಮತ್ತು ಇದು ಮಾಡೇವ್ರಿ ನಾವು ವೇಸ್ಟ್ ಡಿಕಂಪೋಸರ್ ಅಂತ ಕೆಸ್ ಒಂದು ಮಾಡೇವ್ರಿ. ನಾವು ಒಮ್ಮೆ ಸಸಿ ನೆಟ್ಟಿದ್ವು ಅಂದ್ರೆ ಒಮ್ಮೆ ಸ್ವಲ್ಪ ಒಂದು ಸ್ಪೂನಷ್ಟು ಡಿ ಎ ಪಿ ಗೊಬ್ಬರ ಕೊಡ್ತೇವ್ರಿ. ಆಮೇಲೆ ಡಿ ಎ ಪಿ ಗೊಬ್ಬರ ಏನು ಯೂಸ್ ಮಾಡೋಂಗಿಲ್ರಿ. ಅದು ಇದಷ್ಟೇ ಮಾಡ್ತೀವ್ರಿ ಸರ್. ವೇಸ್ಟ್ ಡಿಕಂಪೋಸರ್ ನಾವು ಮೊದಲು ನೀರು ಹಾಯಿಸ್ತಿದ್ರಿ ಸರ್. ಈಗ ನೀರು ಹಾಯಿಸಲ್ಲ, ಡ್ರಿಪ್ಪರ್ ಪೈಪ್ ಹಾಸಿದ್ರು. ನಮ್ಮ ಅನುಕೂಲ ಆಗಲಿ ಅಂತ ಕೆಸ್ ಒಂದು ಕೃಷಿ ಹೊಂಡ ಮಾಡೇವ್ರಿ. ನಾವೇ ಸ್ವಂತ ಮಾಡ್ಕೊಂಡಿದ್ದು 20x20. ಅದ್ರೊಳಗೆ ನೀರು ತುಂಬಿಸ್ತೇವೆ ಕರೆಂಟ್ ಇದ್ದ ಟೈಮಲ್ಲಿ. ಆಮೇಲೆ ಅದ್ರ ತರಕಾರಿಗೆ ಬಿಟ್ಕೊಂಡು ನಿಂತು ಬಿಡ್ತೇವ್ರಿ ಸರ್. ದಿವಸಕ್ಕೆ 1 ತಾಸು ಇಲ್ಲಾಂದ್ರೆ 2 ತಾಸು ಬಿಟ್ಟು ಕೆಸ ಸ್ಟಾಪ್ ಮಾಡಿಬಿಡ್ತೇವ್ರಿ. ಹಾಗಾಗಿ ವರ್ಷದಲ್ಲಿ 2-3 ಸಲ ಹಿಂಗೆ ತೆಗಿತೀವಿ. ವರ್ಷದಲ್ಲಿ ಅಂದ್ರೆ ಸರ್ ನಮ್ದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವ್ರಿ. ಈಗ ಒಂದು ಮುಗಿಲಿಕ್ಕೆ ಬಂತಂದ್ರೆ ಮತ್ತೊಂದು ಸೈಡ್ 1/2 ಎಕರೆ ಒಳಗಡೆ ಮತ್ತೊಂದು ಸೈಡ್ ರೆಡಿ ಇಟ್ಟಿರ್ತೇವ್ರಿ ಸರ್ ನಾವು. ಈಗ ಇದು ಸ್ವಲ್ಪ ಇದಾಯ್ತಂದ್ರೆ ಒಂದು ತಿಂಗಳು ಬಿಟ್ಟು ಮತ್ತೆ ಹಚ್ಚಿತೇವ್ರಿ ನಾವು. ಸ್ಟೆಪ್ ಬೈ ಸ್ಟೆಪ್ ಇದ್ದರೆ ಹಂಗಿದ್ರೆ ಒಳ್ಳೇದು ಸರ್. ಅಂದ್ರೆ ಈಗ ಲಾಕ್ಡೌನ್ ಸೀಸನ್ ಒಳಗಡೆ ಏನ್ ಮಾಡಿದ್ರು, ಮಂದಿ ಹತ್ರ ಏನೂ ಇದ್ರಿರ್ಲಿಲ್ಲ. ಹಳ್ಳಿಯಾಗ ಬಂದು ಹೋಯ್ತೇನೆ ಅಂದ್ರೆ ಯಾರು ಕೊಡ್ತಿರ್ಕಿರ್ಲಿಲ್ಲ. ಅಲ್ಲಿಂದಲ್ಲೇ ನಾವು ಉದ್ರಿನೂ ಕೊಡ್ತಿದ್ವಿ, ಎಲ್ಲಾನು ಕೊಟ್ಟು ಬಿಡ್ತಿದ್ವಿ ಸರ್. ಹಂಗ ಅನ್ನಮಟ ಅಂದ್ರೆ ನಮ್ಮ ಈಗ ಸ್ವಲ್ಪ ಈಗ ಕಮ್ಮಿ ಆಗಿದೆ. ಈಗ ಎಲ್ಲರೂ ಬಂದು ನಮ್ಮ ಮನೆ ಹತ್ರ ಬಂದು ಕೇಳಿ ಹೋಯ್ತಾರೆ ಸರ್ ತರಕಾರಿಗಳನ್ನ. ಮತ್ತೀಗ ಒಂದು 100 ಗಿಡಗಳು ಚೆಂಡು ಹೂವಿನ ಗಿಡಗಳು ಹಚ್ಚಿದ್ರಿ ಸರ್. ಅವನ್ನು ಮಾರಾಟ ಅಲ್ಲೇ ಊರು ಒಳಗಡೆ ಮಾಡ್ತೀವಿ. ಮಾಲಿ ಮಾಡಿ ಇಲ್ಲಿ 20 ರೂಪಾಯಿ ತಂದ್ರೆ ಅಲ್ಲಿ 10 ರೂಪಾಯಿ 15 ರೂಪಾಯಿ ಮಾಲಿ ಮಾಡಿ ಕೊಟ್ಬಿಡ್ತೀವಿ ಸರ್. ಇಲ್ಲಿ ಬರೋಕ್ಕಿಂತ ಅಲ್ಲೇ ಮಾರು ಚಲೋನೆ, ಅಲ್ಲೇ ಮಾರ್ತೀವ್ರಿ ನಾವು ಸರ್. ನಾವು ಒಂದು ದಿನಾನು ಇದು ಮಾಡೋಂಗಿಲ್ಲ ರೀ ಸರ್. ಇಲ್ಲಿ ಜಾಸ್ತಿ ಮಾಲ್ ಸಿಕ್ಕಿತ್ತು ಅಂದ್ರೂ ಅಷ್ಟೇನು ಇದು ಮಾಡೋಂಗಿಲ್ಲ ರೀ. ಒಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಮತ್ತೊಂದಿನ 1/2 ಸ್ಟೆಪ್ ತೆಗಿಯೋದ್ರಿ, ಅಲ್ಲೇ ಕೊಟ್ಬಿಡೋದ್ರಿ ಸರ್. ಇಲ್ಲಿ 60 ರೂಪಾಯಿ ತಂದ್ರೆ ಅಲ್ಲಿ 30 ರೂಪಾಯಿ ನಮ್ಗೆ ಲಾಸ್ಟ್ ಬೀಳೋಂಗಿಲ್ಲರಿ ಸರ್. ನಮ್ಮ ಹೊಲ್ದಾಗಿಂದಲ್ರಿ, ಅಲ್ಲೇ ಕೊಟ್ಬಿಡ್ತೇವ್ರಿ ನಾವು. ಈಗ ರೇಟ್ ದೊಡ್ಡ ದೊಡ್ಡ ಹಬ್ಬ ಬರ್ತವೆ, ಈಗ ದೀಪಾವಳಿ ಬರುತ್ತೆ ಅಥವಾ ತುಳಸಿ ಪೂಜೆ ಇರುತ್ತೆ, ಗಣೇಶನ ಹಬ್ಬ ಬರುತ್ತೆ, ಇಂಥವೆಲ್ಲ ಇರುತ್ತಲ್ಲ, ಅವಾಗ ಜಾಸ್ತಿ ಮಾರೋದು ಅಂದ್ರೆ ಜಾಸ್ತಿ ಬೇಡಿಕೆ ಇರುತ್ತೆ, ರೇಟೂ ಜಾಸ್ತಿ ಸಿಗುದಂಗೆ ಇಲ್ಲ ರೀ ಸರ್. ನಮ್ದೇನ್ ರೇಟ್ ಫಿಕ್ಸ್ ಇರುತ್ತಲ್ರಿ ಸರ್, ಊರೊಳಗಡೆ ಅಂದ್ರೆ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಈಗ 3 ಮಂದಿ ಇದ್ದೇವ್ರಿ ಸರ್, ನಾವು 3 ಮಂದಿ ಒಂದ್ ರೇಟ್ ಫಿಕ್ಸ್ ಮಾಡಿದಿರ್ತೀವ್ರಿ. ಎಲ್ಲರೂ ಒಂದೊಂದ್ ದಿನ ಒಂದೊಂದ್ 5 ಮಾಡಿಬಿಡ್ತೀವ್ರಿ. ಈಗ ಅವರು ಒಂದ್ ರೂಟಿಗೆ ಹೋದ್ರ ಅಂದ್ರೆ ಅವ್ರು ಒಂದ್ ರೂಟ್ ಮಾರ್ತಾರ, ನಾವೊಂದ್ ರೂಟ್ ಮಾಡ್ತೀವ್ರಿ. ಹಂಗಾಗಿ 3 ಮಂದಿ ಒಟ್ ಇದ್ ಮಾಡ್ಕೊಂಡು ಇದೀವ್ರಿ ಸರ್. ನಾವು ಹೊಂದಾಣಿಕೆ ಒಳಗಡೆ ಇರ್ತೀವ್ರಿ. ಕಬ್ಬು ಒಂದ್ ನಮ್ಮ ಇದ್ರ ಮೇಲೆ ನಮ್ಮ ಅಜ್ಜವ್ರ ಹೆಸರ ಮೇಲೆ ಒಂದ 26 ಗುಂಟೆ ಇದೆ ರೀ ಸರ್. ಅಲ್ಲಿ ಅಷ್ಟೇ ಕಬ್ ಮಾಡಿದ್ವಿ. ಅಂದ್ರೆ ಸುತ್ತೂರು ಎಲ್ಲರದು ಕಬ್ ಇದೆ, ಅದ್ರ ಸಲುವಾಗಿ ಅಲ್ಲಿ ಅಷ್ಟೇ ಕಬ್ ಮಾಡಿದಿವ್ರು. ಮತ್ತೆ ಇಲ್ಲಿ ಬೇರೆ ಕಡೆ ಸೇ ಕಬ್ಬಿಲ್ಲ. ನಮ್ ಕಬ್ಬಿನ ಒಳಗಡೆ ಆಸಕ್ತಿ ಇಲ್ರಿ ಸರ್. ನಮ್ಗದು 15 ತಿಂಗಳು ದುಡಿಯೋ ಇದ್ರಿ ಅದು ಸರ್. 15 ತಿಂಗಳೊಳಗಡೆ ಒಂದ್ 60,000 ರೂಪಾಯಿ ನಮಗೆ ಇನ್ಕಮ್ ಸಿಗೋಂಗಿಲ್ರಿ ಸರ್ ಅದ್ರೊಳಗೆ. ಅದ್ರ ಸಲುವಾಗಿ ಇದ್ರೊಳಗಡೆ 1/2 ಎಕರೆ ಒಳಗಡೆ ನಮಗ್ ಒಂದು ಇದ್ರೊಳಗೆ ದುಡಿದ್ರೆ ಒಂದ್ 3 ತಿಂಗಳ ಒಳಗಡೆ 50,000 ರೂಪಾಯಿ ಸಿಗುತ್ತೆ ಸರ್. ಅದ್ರ ಸಲುವಾಗಿ ನಾವು ಆ ಕಬ್ಬಿನ ಇದಕ್ಕಂದ್ರೆ ಜಾಸ್ತಿ ಹೋಗೋದಿಲ್ಲ. ಹಾಗಾಗಿ 3 ಸೀಸನ್ ಅಂದ್ರೆ 1.5 ಲಕ್ಷ ರೂಪಾಯಿ ಅಲ್ಲ. ಇಷ್ಟು ದನಕರುಗಳನ್ನ ಸಾಕಿರ್ಲಿ ಯಾಕೆ? ನಮ್ ಹೊಲಕ್ಕೆ ಶಗಣಿ ಗೊಬ್ಬರ ಗೊತ್ತ್ರಿ ಸರ್. ಮತ್ ನಮಗ ಹಾಲಿಂದದು ಇದಾಗುತ್ತ್ರಿ. ನಮ್ಮ ಮನೆ ಒಳಗಡೆ ಹಾಲು ಬೇಕ್ರಿ. ಮತ್ ಅದ್ರೊಳಗಡೆ ನಾವು ಜವಾರಿ ಆಡ ಹಾಕಲ್ ಸಾಕಿವ್ರಿ, ಒಂದೆಮ್ಮಿ ಸಾಕಿದೇವ್ರಿ. ಜವಾರಿ ಆಕಳ ಹಾಲು ಬೆಳಿಗ್ಗೆ ರಾತ್ರಿ ಮನೆ ಒಳಗಡೆನೆ ಇಟ್ಕೋತೀವಿ. ಬೆಳಿಗ್ಗೆ ಅಷ್ಟೇ ಊರೊಳಗಡೆ ಅಲ್ಲೇ ಒಂದಿಬ್ರು ಮಂದಿ ಬಂದು ಹೋಯ್ತಾರೆ. ಎಮ್ಮೆ ಹಾಲು ಮಾತ್ರ ನಾವು ಡೈರಿಗೆ ಹಾಕ್ತೀವ್ರಿ. 3-3.5 ಲೀಟರ್ ಆಗುತ್ತೆ, ಡೈರಿಗೆ ಹಾಕ್ತೀವ್ರಿ. ಅದು ಒಂದು ತಿಂಗಳಿಗೆ ಎಷ್ಟಾಗತ್ತೆ? ಒಂದು 4,000 ರೂಪಾಯಿ